ಯೋಜನೆ. ಇದರಲ್ಲಿ 6 ವರ್ಷಗಳಲ್ಲಿ 2020-21 2025-26 1,00,000 ಕೋಟಿ ಸಾಲ ರೂಪದಲ್ಲಿ ಬ್ಯಾಂಕುಗಳು, ಗ್ರಾಮೀಣ ಬ್ಯಾಂಕುಗಳು, ಇತರೆ ಸಂಸ್ಥೆಗಳಿಂದ ಸಾಲ ರೂಪದಲ್ಲಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ರೂಪದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಕೊಡಲಾಗುತ್ತೆ. ಇದುವರೆಗೆ ದೇಶಾದ್ಯಂತ 1,00,000 ಕೋಟಿ ಗುರಿ ಇತ್ತು, ಈವರೆಗೆ 77,722 ಕೋಟಿ ಸಾಲವನ್ನು ಮಂಜೂರಾತಿ ಮಾಡಲಾಗಿದೆ. ಇದಲ್ಲದೆ ಈ 1,00,000 ಕೋಟಿಯಲ್ಲಿ ಕರ್ನಾಟಕಕ್ಕೆ 5,375 ಕೋಟಿ ಗುರಿ ಇದೆ. ಈ ಗುರಿಯಲ್ಲಿ 4,345 ಕೋಟಿಗಳು ಈವರೆಗೆ, ಇವತ್ತಿನ ದಿನವರೆಗೆ ಆಲ್ರೆಡಿ ಸಾಲ ರೂಪದಲ್ಲಿ ಕೃಷಿ ಮೂಲಭೂತ ಸೌಕರ್ಯ ನಿಧಿಯಡಿ ರೈತರು, ಉದ್ಯಮಿಗಳು ಮತ್ತೆ ಇತರೆ ಎಪಿಎಂಸಿಗಳು, ಪ್ಯಾಕ್ಸ್ ಅಂದ್ರೆ ಪ್ರೈಮರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ಎಸ್ಸಿಜಿಸ್, ಎಫ್ಪಿಒಸು, ಹೀಗೆ ಎಲ್ಲಾ ವರ್ಗದವರಿಗೂ ಸೇರಿ ಇಷ್ಟು 4,345 ಕೋಟಿ ಲೋನ್ ರೂಪದಲ್ಲಿ ಕೊಟ್ಟು ಮತ್ತು ಕೃಷಿ ಮೂಲಭೂತ ಸೌಕರ್ಯ ಕ್ರಿಯೇಷನ್ ಆಗಿದೆ. ಇದೊಂದು ಇದರ ಈ ಯೋಜನೆಯ ಮೂಲ ಉದ್ದೇಶಗಳೇನಂದ್ರೆ, ಒಂದು ಕೊಯ್ಲಿನೋತ್ತರ ನಷ್ಟವನ್ನು ಕಡಿಮೆ ಮಾಡುವುದು. ಈಗ ವಾರ್ಷಿಕ ನಮ್ಮ ದೇಶದಲ್ಲಿ ಒಟ್ಟು 48 ಮಿಲಿಯನ್ ಟನ್ನಿಂದ 65 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯ, ವೆಜಿಟಬಲ್, ಫ್ರೂಟ್ಸ್ ಎಲ್ಲ ಈ ಮೂಲಭೂತ ಸೌಕರ್ಯ, ಕೊಯ್ಲಿನೋತ್ತರ ಮೂಲಭೂತ ಸೌಕರ್ಯ ಇಲ್ಲದಿದ್ದರಿಂದ ನಮಗೆ ನಷ್ಟವಾಗ್ತಾ ಇದೆ, ಹಾಳಾಗ್ತಾ ಇದೆ. ಈಗ ಪೆಸ್ಸಿಂದ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಶೇಖರಣೆಯಿಂದ, ಬ್ಯಾಕ್ಟೀರಿಯಿಂದ ಆಗಿರ್ಬೋದು, ಮಾಯಿಶ್ಚರ್ ಇಂದ ಫಂಗಸ್ ಬಂದಾಗಿರ್ಬೋದು, ಹೀಗಾಗಿ ತುಂಬಾ ಲಾಸ್ ಆಗ್ತಾ ಇದೆ. ಬೆಳೆ ಸಿಗ್ತದೆ, ಬೆಳೆ ಉಳಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಇನ್ನೊಂದೇನಂದ್ರೆ ಈ ರೈತರು ಬೆಳೆಗಳು, ಒಂದು 2-3 ಬೆಳೆ ಬರುತ್ತೆ, ಬೆಳೆ ಬಂದ ಟೈಮಲ್ಲಿ ಮಧ್ಯವರ್ತಿಗಳು ಇರ್ತಾರಲ್ಲ, ಹೌದು, ಅವರು ಮಾರ್ಕೆಟಿಂಗ್ ಕ್ಯಾಪ್ಚರ್ ಮಾಡಿ ತಾವೇ ತಗೊಂಡ್ಬಿಡ್ತಾರೆ, ಕಡಿಮೆ ರೇಟ್ಗೆ ತಗೊಂಡು ಮಾರ್ಕೆಟ್ ಅಲ್ಲಿ ಬಂದು ಹೈ ರೇಟ್ಗೆ ಮಾರಿ ದುಡ್ಡು ಮಾಡ್ಕೊಂಡು ಬಿಡ್ತಾರೆ. ಬೆಳೆದಿರೋ ರೈತರಿಗೆ ಲಾಭ ಸಿಗೋದಿಲ್ಲ. ಸೊ ಈ ಮಧ್ಯವರ್ತಿಗಳ ಅವಲಂಬನೆಯನ್ನು ಕಡಿಮೆ ಮಾಡಲು ಕೂಡ ಈ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಸಹಾಯ ಮಾಡಲಿ ಅನ್ನೋ ಒಂದು ಆಶಯ. ಇದಲ್ಲದೆ ಕೃಷಿ ತಂತ್ರಜ್ಞಾನ, ಪ್ರತಿ ದಿನ ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದೆ. ಇದನ್ನ ಲ್ಯಾಬ್ ಟು ಲ್ಯಾಂಡ್ ಪ್ರೋಗ್ರಾಮ್ ಅಂತಾರೆ. ಈಗ ನಾವೇನು ಆವಿಷ್ಕಾರ ಮಾಡ್ತೀವಿ ಅದು ಲ್ಯಾಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದರ ಬೆನಿಫಿಟ್ ಬಂದ್ರೆ ಮಾತ್ರ ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ, ಅವರ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಬೆಳೆ ಕೂಡ ಜಾಸ್ತಿ ಆಗುತ್ತೆ, ಇಳುವರಿ ಎಲ್ಲ. ಸೊ ಈ ನಿಟ್ಟಿನಲ್ಲಿ ಹೈಟೆಕ್ ಅಗ್ರಿಕಲ್ಚರ್ ಲೈಕ್ ಯುವರ್ ಪಾಲಿ ಹೌಸ್ ಅಗ್ರಿಕಲ್ಚರ್, ಯುವರ್ ಹೈಡ್ರೋಫೋನಿಕ್ಸ್, ಏರೋಫೋನಿಕ್ಸ್, ಬಹುಮಾಡಿ ಕೃಷಿ, ಹೀಗೆ ವಿವಿಧ ರೀತಿಯ ವರ್ಟಿಕಲ್ ಕೃಷಿ, ವರ್ಟಿಕಲ್ ಬಹುಮಾಡಿ ಮೀನ್ಸ್ ವರ್ಟಿಕಲ್ ಫಾರ್ಮಿಂಗ್ ಓನ್ಲಿ, ಆಯ್ತಾ. ಈ ತರ ಕೃಷಿ ಬಂದು ಇದರಲ್ಲಿ ಪರ್ ಯೂನಿಟ್ ಏರಿಯಾ ಏನ್ ಇಳುವರಿ ಇದೆ ಅದು 10-20 ಪಟ್ಟು ಜಾಸ್ತಿ ಆಗಿದೆ. ಅದಲ್ಲದೆ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ಯಾವುದೇ ಬೆಳೆಯನ್ನ, ಈವನ್ ಕೇಸರಿ ಕೂಡ ಕರ್ನಾಟಕದಲ್ಲೂ ಬೆಳಿಬಹುದು ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ, ಹೈ ವ್ಯಾಲ್ಯೂ ಕ್ರಾಪ್ಸ್. ಮತ್ತೆ ಈ ಹೈಟೆಕ್ ಅಗ್ರಿಕಲ್ಚರ್ಲಿ ಕ್ಯಾಪ್ಸಿಕಮ್ ಆಗಲಿ, ಇಂಗ್ಲಿಷ್ ಕುಕುಂಬರ್ ಆಗಲಿ, ಗರ್ಕಿನ್ಸ್ ಆಗಲಿ, ಟೊಮ್ಯಾಟೋ, ಈ ತರ ಕಮರ್ಷಿಯಲ್ ಕ್ರಾಪ್ಸ್ ಅನ್ನು ಹೆಚ್ಚು ಹೆಚ್ಚು ಬೆಳೆದು ಹೆಚ್ಚು ಇಳುವರಿ ತಗೊಳ್ತಾ ಇದ್ದಾರೆ. ಮತ್ತೆ ಇವನ್ನ ಶುಂಠಿ ಬೆಳೀತಾ ಇದ್ದಾರೆ, ಟರ್ಮರಿಕ್ ಬೆಳೀತಾ ಇದ್ದಾರೆ, ಹೀಗೆ ಅದರದ್ದು ಏನಿಲ್ಲ ಅಂದ್ರೆ ಪರ್ ಯೂನಿಟ್ ಏರಿಯಾ ಪ್ರೊಡಕ್ಷನ್ ಈಸ್ ವೆರಿ ಹೈ. ಸೊ ಅದರಿಂದ ಈ ಹೈಟೆಕ್ ಅಗ್ರಿಕಲ್ಚರ್ನ ನಮ್ಮ ಸಣ್ಣ ಸಣ್ಣ ಕೃಷಿಕರು ಅಳವಡಿಸಿಕೊಂಡಲ್ಲಿ ಅತಿ ಹೆಚ್ಚು ಲಾಭ ಪಡೀಬಹುದು ಅಂತ ನನ್ನ ಅನಿಸಿಕೆ. ಇದಲ್ಲದೆ ಈ ಬೃಹತ್ ಮೂಲಭೂತ ಸೌಕರ್ಯ ಅಂತರ ಕೂಡ ಇದೆ. ಈಗೇನಂದ್ರೆ ನಮ್ಮಲ್ಲಿ ಒಮ್ಮೆ ಬೆಳೆ ಬಂತು, ಬೆಳೆ ಬಂದ ತಕ್ಷಣ ಅದನ್ನ ಸ್ಟೋರ್ ಮಾಡಲಿಕ್ಕೆ ಫೆಸಿಲಿಟಿ ಬೇಕು, ವೇರ್ ಹೌಸಸ್ ಬೇಕು, ಕೋಲ್ಡ್ ಸ್ಟೋರೇಜ್ ಬೇಕು, ರೀಫರ್ ವ್ಯಾನ್ಸ್ ಬೇಕು, ಕೋಲ್ಡ್ ವ್ಯಾನ್ಸ್ ಮಾರ್ಕೆಟ್ಗೆ. ಅಲ್ಲದೆ ಇದ್ರೆ ಅದು ನೀವು ಇವತ್ತು ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ಗೆ ಹೋಗೋ ಹೊತ್ತಿಗೆ ಅದು ಒಣಗೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ, ಮತ್ತೆ ಫಂಗಲ್ ಅದು ಇದು ಅಟ್ಯಾಕ್ ಇದ್ರೆ ಅದೆಲ್ಲ ನಷ್ಟವಾಗ್ಬಿಡುತ್ತೆ, ಇಂಥದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದಲ್ದಲೇ ಮತ್ತೆ ಬ್ಯಾಂಕ್ಗಳು ಅಷ್ಟು ಸುಲಭವಾಗಿ ಲೋನ್ ಕೊಡೋದಿಲ್ಲ. ಹೌದು, ಇದಕ್ಕೋಸ್ಕರ ಸರ್ಕಾರ ಸಿಜಿಟಿಎಂಎಸ್ಸಿ ಗ್ಯಾರಂಟಿ ಸ್ಕೀಮ್ ಅಂತ ಒಂದು ಮಾಡಿ ಬ್ಯಾಂಕ್ಗಳಿಗೆ ಯಾವುದೇ ಇದಕ್ಕೆ 2 ಕೋಟಿವರೆಗೆ ಲಾಸೇ ಆಗಬಾರದು. ಹೌದು, ಸಿಜಿಟಿಎಂಎಸ್ಸಿ ಕವರೇಜ್ ಸಿಗುತ್ತೆ. ಅದರಿಂದ ಹೆಚ್ಚು ಹೆಚ್ಚು ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು ಅಂಡ್ ಈವನ್ ಇತರೆ ಸಂಸ್ಥೆಗಳು ಕೂಡ ಲೋನ್ ಮಾಡಲು ಮುಂದೆ ಬಂದಿದ್ದಾರೆ. ಈ ಸ್ಕೀಮ್ ಬಹಳ ಪ್ರಗತಿ ತೋರಿಸ್ತಾ ಇದೆ. ಇವು ಇನ್ ನಟ್ಶೆಲ್ ಏನು ಉದ್ದೇಶ ಅಂತ. ಈಗ ಈ ಯೋಜನೆಯ ಉಪಯೋಗ ಪಡ್ಕೋಬೇಕು ಅಂತ ಇರೋರಿಗೆ ಹೇಗೆ ಅವರು ಏನು ಒಂದು ಅರ್ಹತೆ ಬೇಕಾಗತ್ತೆ ಅಥವಾ ಅದು ಹೇಳ್ತೀನಿ ಸರ್ ಹೇಳಿ. ಇದಲ್ದಲೇ ಇದರಲ್ಲಿ ಏನೇನು ಚಟುವಟಿಕೆಗಳನ್ನು ಕೈಗೊಳ್ಳಬಹುದು ಅಂತ ನಾನು ಮೊದಲು ಹೇಳ್ತೀನಿ. ಯಾರ್ಯಾರು ತಗೋಬಹುದು, ಅರ್ಹ ಫಲಾನುಭವಿಗಳು ಯಾರು ಅಂತ ಹೇಳ್ತೀನಿ. ಅರ್ಹ ಫಲಾನುಭವಿಗಳಲ್ಲಿ ರೈತರು, ರೈತ ಸಂಘಗಳು, ಪ್ರೈಮರಿ ಅಂದ್ರೆ ಪ್ರಾಥಮಿಕ ಕೃಷಿ ಕ್ರೆಡಿಟ್ ಸೊಸೈಟಿಗಳು, ಮಲ್ಟಿ ಕ್ರೆಡಿಟ್ ಸೊಸೈಟಿಗಳು ಮತ್ತೆ ಎಫ್ ಪಿ ಒಗಳು, ಫಾರ್ಮರ್ ಉತ್ಪಾದನಾ ಕೇಂದ್ರಗಳು, ಎಸ್ಎಚ್ಜಿಗಳು ಮತ್ತೆ ಇತರೆ ಕಾರ್ಪೊರೇಟ್ಸ್ ಅಂತಾರಲ್ಲ ನಿಮ್ಮ, ಅದು ಕಂಪನಿ ಆಗಿರ್ಬೋದು, ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟರ್ ಆಗಿರ್ಬೋದು, ಅವರು ಯಾವುದೇ ಅಗ್ರಿಕಲ್ಚರ್ ಸಂಸ್ಕರಣ ಘಟಕ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಲೈಕ್ ಕೋಲ್ಡ್ ಸ್ಟೋರೇಜ್ ಆಗಲಿ, ಸ್ಟೋರೇಜ್ ಫೆಸಿಲಿಟಿ ಆಗಲಿ, ಲಾಜಿಸ್ಟಿಕ್ ಫೆಸಿಲಿಟಿ ಆಗಲಿ ಮಾಡೋದಾದರೆ ಅವರಿಗೆ ಇದರಲ್ಲಿ ಸಾಲ ಸೌಲಭ್ಯ ದೊರೆಯುತ್ತೆ. ಇದಲ್ಲದೆ ಈವನ್ ಸ್ವಸಹಾಯ ಗುಂಪುಗಳು, ಜಂಟಿ ಬಾಧ್ಯತಾ ಗುಂಪುಗಳು, ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸ್ ಅಂತ ಎಲ್ಲ ಇತ್ತಲ್ಲ, ಅವರಿಗೆ ಕೂಡ ಇದರಲ್ಲಿ ಸಹಾಯ ಪಡೀಲಿಕ್ಕೆ ಅವಕಾಶ ಇದೆ. ಈಗ ನಾವು ಯಾವ್ಯಾವ ಪರ್ಪಸ್ಗೆ ಕೊಡಬಹುದು, ಯಾವ ಯೋಜನೆ ಅಡಿ ಯಾವ್ಯಾವ ಯೋಜನೆಗಳು ಇತರ ಕೃಷಿ ಚಟುವಟಿಕೆಗಳಿಗೆ ಕೊಡಬಹುದು ಅಂತಂದ್ರೆ, ಒಂದು ಕೃಷಿ ಪರಿಕರಗಳು, ಕೃಷಿ ಪರಿಕರಗಳಲ್ಲಿ ಸಾವಯವ ಗೊಬ್ಬರ, ಈಗ ಆರ್ಗ್ಯಾನಿಕ್ ಕಲ್ಟಿವೇಷನ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಅದರಿಂದ ಸಾವಯವ ಗೊಬ್ಬರ ಘಟಕಗಳು ತುಂಬಾ ಆಗ್ತಾ ಇದೆ. ಸೊ ಇದೊಂದು ಜೈವಿಕ ಗೊಬ್ಬರ ಮತ್ತು ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಈಗ ಮೈಕ್ರೋ ಆರ್ಗನಿಸಮ್ಸ್ ಅವನ್ನೆಲ್ಲ ಯೂಸ್ ಮಾಡಿ ಬೆನಿಫಿಷಿಯಲ್ ಮೈಕ್ರೋಆರ್ಗನಿಸಮ್ಸ್ ಈ ಜೈವಿಕ ಗೊಬ್ಬರ ಮತ್ತು ಜೈವಿಕ ಉತ್ಪಾದನಾ ಘಟಕಗಳಿಂದ ತಯಾರಿಸಿ ಅದರಿಂದ ಉತ್ಪನ್ನ ಜಾಸ್ತಿ ಆಗ್ತಾ ಇದೆ. ಈಗ ನೈಟ್ರೋಜನ್ ಸಾಲ್ಯುಬಲ್ ಫರ್ಟಿಲೈಸರ್ ಇದಾಗಿರ್ಬೋದು, ಈ ತರ ಜಿಂಕ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ ಇರ್ಬೋದು, ಮತ್ತೆ ಇವು ಆಕ್ಸಿನ್ಸ್ ಜಿಬ್ರಲಿನ್ಸ್ ಅಂತ ಇರುತ್ತೆ. ಆಕ್ಸಿನ್ಸ್ ಅಂದ್ರೆ ಅದು ನಿಮ್ಗೆ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ ಆಯ್ತಲ್ಲ. ಆಮೇಲೆ ಈವನ್ ಜಿಬ್ರಲಿನ್ಸ್ ಎಲ್ಲ ಅದು ಕ್ರಾಪ್ ಎಲಾಂಗೇಷನ್, ಕ್ರಾಪ್ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ಈ ತರ ಇವುಗಳನ್ನೆಲ್ಲ ಕೂಡಿಸಿ ಈ ಜೈವಿಕ ಗೊಬ್ಬರ ಮತ್ತು ಜೈವಿಕ ಉತ್ತೇಜಕಗಳನ್ನ ಮಾಡುವ ಉತ್ಪನ್ನ ಘಟಕಗಳಿಗೆ ಮಾಡಬಹುದು. ಅದಲ್ಲದೆ ಅವರಿಗೂ ಕೂಡ ಕೊಡ್ತಾರೆ, ಅವರಿಗೂ ಕೂಡ ಅವಕಾಶ ಇದೆ. ಅಂದ್ರೆ ಈಗ ಸಹಜ ಕೃಷಿ ಮಾಡಬೇಕು, ಆರ್ಗಾನಿಕ್ ಕೃಷಿ ಮಾಡೋರಿಗೂ ಹೌದು ಅಲ್ಲಿ ಗೊಬ್ಬರ ಬೇಕಾಗುತ್ತೆ. ಹಾಗಿದ್ರೆ ತಾವು ಗೊಬ್ಬರ ಇದ್ದು ಯೂನಿಟ್ ಅನ್ನು ಮಾಡ್ಕೊಳ್ಳಿ. ಅದು ಅದಲ್ದಲ್ಲೇನೆ ಇಂಡಿಸ್ಕ್ರಿಮಿನೇಟ್ ಪೆಸ್ಟಿಸೈಡ್ ಎಲ್ಲ ಯೂಸ್ ಮಾಡೋದ್ರಿಂದ ಅದರ ಟಾಕ್ಸಿಸಿಟಿ ಫುಡ್ ಅಲ್ಲಿ, ವೆಜಿಟೇಬಲ್ಸ್ ಅಲ್ಲಿ, ಫ್ರೂಟ್ಸ್ ಅಲ್ಲಿ ಬಂದು ತುಂಬಾ ಹೆಲ್ತ್ ಹೆಸಾರ್ಡ್ಸ್ ತುಂಬಾ ಜಾಸ್ತಿ ಆಗಿದೆ. ಇದರಿಂದ ಈ ಆರ್ಗ್ಯಾನಿಕ್ ಏನಿದೆ ನಿಮ್ಮ ಸಾವಯವ ಕೃಷಿ, ಜೈವಿಕ ಗೊಬ್ಬರಗಳು, ಜೈವಿಕ ಉತ್ತೇಜಕಗಳಿಂದ ತುಂಬಾ ಅನುಕೂಲವಾಗಿದೆ. ಇದಲ್ದಲೆ ಬೀಜ ಸಂಸ್ಕರಣ ಘಟಕಗಳು ಅದಕ್ಕೂ ಕೂಡ ಕೊಡಬಹುದು. ಯಾಕೆಂದ್ರೆ ಬೀಜ ಕ್ವಾಲಿಟಿ ಬೀಜ ಬಹಳ ಉತ್ತಮ, ಅದು ಉತ್ತಮವಾದ ಬೀಜ ಇದ್ರೆ ಮಾತ್ರ ಬೆಳೆ ಚೆನ್ನಾಗಿ ಬರೋದು, ಇಳುವರಿ ಚೆನ್ನಾಗಿ ಬರೋದು, ಪೆಸ್ಟ್ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಇರೋ ಕೂಡ ಸೀಡ್ಗಳು ಇದೆ. ಸೊ ಇದರಿಂದ ಇದಕ್ಕೂ ಕೂಡ ನಮ್ಮ ಇದರಲ್ಲಿ ಪ್ರೊವಿಷನ್ ಇದೆ. ಇದಲ್ದಲೇ ನಾವು ಬೆಳೆ ಬೆಳೆಯೋದಕ್ಕೆ ಬಂದರೆ ನಾ ಹೇಳ್ದಾಗೆ ಹೈಟೆಕ್ ಕೃಷಿ ಲೈಕ್ ಯುವರ್ ಪಾಲಿಹೌಸ್ ಮೊದಲಿರಲಿಲ್ಲ, ಅದು ಈಗ ಇನ್ಕ್ಲೂಡ್ ಮಾಡಿದ್ದಾರೆ. ಪಾಲಿಹೌಸು, ವರ್ಟಿಕಲ್ ಫಾರ್ಮಿಂಗು, ಏರೋಫೋನಿಕ್ಸು, ಬಹುಮಾಡಿ ಕೃಷಿ ದಟ್ ಈಸ್ ವರ್ಟಿಕಲ್ ಫಾರ್ಮಿಂಗ್, ಏರೋಫೋನಿಕ್ಸ್ ಅಂತ ಇನ್ನೊಂದಿದೆ. ಸೊ ಹೈಡ್ರೋಫೋನಿಕ್ಸ್ ಅಂತ ಇನ್ನೂ ಒಂದಿದೆ. ಅದು ಇದರಲ್ಲೆಲ್ಲ ಪರ್ ಯೂನಿಟ್ ಏರಿಯಾ ಪ್ರೊಡಕ್ಟಿವಿಟಿ ಇಸ್ ವೆರಿ ಹೈ. ಇದರಿಂದ ಸಣ್ಣ ಸಣ್ಣ ರೈತರು, ಮೀಡಿಯಂ ರೈತರು ಕೂಡ ವಿತ್ ಟೇಕಿಂಗ್ ಅಪ್ ದಿಸ್ ಇಂಟೆನ್ಸಿವ್ ಕಲ್ಟಿವೇಷನ್ ದೇ ಕ್ಯಾನ್ ಗೆಟ್ ಮೋರ್ ಇನ್ಕಮ್ ಅಂಡ್ ಕಮ್ ಔಟ್ ಆಫ್ ದ ಪಾವರ್ಟಿ ಲೈನ್ ಅಂಡ್ ದೇ ಕ್ಯಾನ್ ಎಂಜಾಯ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ತುಂಬಾ ಒಳ್ಳೆಯ ಅವಕಾಶ, ತುಂಬಾ ಒಳ್ಳೆಯ ಅವಕಾಶ. ಇದಲ್ದಲೆ ನಾವು ಕೃಷಿ ಕೊಯ್ಲಿನ ನಂತರ ಫೆಸಿಲಿಟೀಸ್ ಏನೇನು ಮಾಡಬಹುದು ಅಂದರೆ, ಈಗ ಒಂದು ಗೋದಾಮುಗಳು ಸರಿಯಾಗಿರಲ್ಲ, ಗೋದಾಮುಗಳು ಸರಿ ಇಲ್ದಲೆ ಇಲಿ ಹಾವಳಿ, ಕೀಟ ಕ್ರಿಮಿಗಳ ಹಾವಳಿಯಿಂದ ಶೇಖರಣೆ ಮಾಡಿ ವಸ್ತು ಹಾಳಾಗ್ಬಿಡುತ್ತೆ, ತುಂಬಾ ಹಾಳಾಗ್ಬಿಡುತ್ತೆ. ಅದರಿಂದ ಸೈಂಟಿಫಿಕ್ ಗೋದಾಮ್ಗಳು, ಕೋಲ್ಡ್ ಸ್ಟೋರೇಜ್ಗಳು, ರೀಫರ್ ವ್ಯಾನ್ಗಳು ಸಾಗಾಣಿಕೆಗೆ, ಸಾಗಾಣಿಕೆ ಕೂಡ ಹೌದು, ಕೋಲ್ಡ್ ಸ್ಟೋರೇಜ್ ಅದು ಕೂಡ ಇದರಲ್ಲಿ ಕೊಡಬಹುದು. ಇದಲ್ಲದೆ ಮೌಲ್ಯಮಾಪನ ಘಟಕಗಳು, ಪ್ಲಾಂಟ್ ಕ್ವಾರಂಟೈನ್ ಘಟಕಗಳು, ಹಣ್ಣು ಮಾಗಿಸುವ ಘಟಕಗಳು ಅವೆಲ್ಲ ಕೊಡಬಹುದು. ಮತ್ತೆ ಪ್ರಾಥಮಿಕ ಸಂಸ್ಕರಣಾ ಕೇಂದ್ರಗಳು, ಪ್ರಾಥಮಿಕ ಸಂಸ್ಕರಣಾ ಅಂದರೆ ಪ್ರೈಮರಿ ಪ್ರೊಸೆಸಿಂಗ್ ಅಂದರೆ ಶುದ್ಧೀಕರಣ, ಒಣಗಿಸುವುದು, ಗ್ರೇಡಿಂಗ್ ಮಾಡುವುದು, ವರ್ಗೀಕರಣ, ಇದು ಪ್ರೈಮರಿ ಪ್ರೊಸೆಸಿಂಗ್. ಇದಲ್ಲದೆ ಈಗ ಸಂಯೋಜಿತ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಸ್ಕರಣಾ ಘಟಕಗಳು ಕೂಡ ಇದರಲ್ಲಿ ಫೈನಾನ್ಸ್ ಮಾಡಬಹುದು. ಈ ಪ್ರಾಥಮಿಕ ಸಂಸ್ಕರಣಾ ಯಾವ್ಯಾವ ಮಾಡಬಹುದು ಅಂದರೆ, ಈಗ ಜೈಸ್ರೈಟ್ ರೈಸ್ ಮಿಲ್ಗಳು, ರೈಸ್ ಮಿಲ್ಗಳು, ಮಿಲೆಟ್ ಪ್ರೊಸೆಸಿಂಗ್ ಯೂನಿಟ್ಗಳು, ಅಡಿಕೆ ಪ್ರೊಸೆಸಿಂಗ್ ಯೂನಿಟ್ಗಳು, ಡೆಸಿಕೇಟೆಡ್ ಕೋಕೋನಟ್ ಯೂನಿಟ್ಸ್, ಇವರ್ ಮತ್ತೆ ಈ ಕಡೆ ಕಾಫಿ ಪ್ರೊಸೆಸಿಂಗು ಚಿಕ್ಕಮಗಳೂರು ಮತ್ತೆ ಕೂರ್ಗ್ ಅಲ್ಲಿ, ಅದಲ್ಲದೆ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನಲ್ಲಿ ಸ್ಪೈಸಸ್ ಪ್ರೊಸೆಸಿಂಗು, ಹಾವೇರಿಯಲ್ಲಿ ಕೂಡ ಈ ಮೆಣಸಿನಕಾಯಿ ಪ್ರೊಸೆಸಿಂಗ್, ಮೆಣಸಿನಕಾಯಿ ಬರ್ತಾ ಇದೆ, ಏಲಕ್ಕಿ, ನಟ್ಮೆಗ್ಗು, ಕ್ಲೋವು, ಮೆಣಸು, ಸುರಭಿ ಹೂವು ಬರ್ತಾ ಇದೆಯಾ? ಅದು ಬರ್ತಾ ಇದೆ ಸರ್, ಅದು ಇದೆ, ನಟ್ಮೆಗ್ ಇದೆ. ಸೊ ಇದೆಲ್ಲ ಪ್ರೊಸೆಸಿಂಗ್ ಯೂನಿಟ್ಗಳು ವ್ಯಾಲ್ಯೂ ಅಡಿಷನ್ ಮಾಡುತ್ತೆ, ಮತ್ತೆ ಅದು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿದ್ರೆ ಅದು ಈವನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನೀವು ಮಾರಾಟಕ್ಕಿದೆ. ಈಗ ಕೇರಳ ಇಸ್ ದ ಲೀಡಿಂಗ್ ಸ್ಟೇಟ್ ಇನ್ ಸ್ಪೈಸಸ್. ಸೊ ಅವರಿಗೆ ನಾವು ಬೀಟ್ ಮಾಡಬಹುದು, ನಮ್ಮಲ್ಲಿ ಕೂಡ ಅದೇ ವೆದರ್ ಇದೆ, ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ, ಬೆಟ್ಟಗಳು ಬಹಳ ಇದಾವೆ, ಬೆಟ್ಟಗಳಿದಾವೆ. ನೀವು ಅಂದ್ರೆ ತಳಿ ಎಲ್ಲ ಯೂಸ್ ಮಾಡಿ ಬೆಳಿಬಹುದು. ಇದೇ ಅಲ್ಲಿ ಕೇರಳದಲ್ಲಿ ಇರೋ ವೆದರ್ ಎಲ್ಲ ಹಿಲ್ಲಿ ಏರಿಯಾ ಇದರಿಂದ ತುಂಬಾ ಸ್ಪೈಸಸ್ ಅದು ತುಂಬಾ ಇದಾಗುತ್ತೆ, ಎಕ್ಸ್ಪೋರ್ಟ್ ಕೂಡ ಆಗ್ತದೆ. ಈಗಿನ ಟೆಕ್ನಾಲಜಿನಲ್ಲಿ ಅದೇ ಸ್ಪೈಸಸ್ ಅನ್ನ ನಾವು ಕೂಡ ಇಲ್ಲಿ ಬೆಳಿಬಹುದು, ಸಂಸ್ಕರಣಾ ಘಟಕ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ಬೇರೆ ಕಡೆ ಮಾರಾಟ ಮಾಡಬಹುದು. ಇದಲ್ಲದೆ ನಿಮಗೆ ಬೇರೆ ಅಂತಂದ್ರೆ ಈಗ ಜೇನು ಸಂಸ್ಕರಣಾ ಘಟಕಗಳು, ಜೇನು ಸಾಕಲಿಕ್ಕೆ ಕೊಡೋದಿಲ್ಲ, ಆ ಬಾಕ್ಸಸ್ ನೀವು ಫಾರೆಸ್ಟ್ ಏರಿಯಾದಲ್ಲಿ ಕಾಂಟ್ರಾಕ್ಟ್ ಕೊಟ್ಟು ಸಾಕಿಸ್ಬೇಕು. ಅದು ಸಾಕಿದ ಮೇಲೆ ಜೇನು ರೆಡಿಯಾದಾಗ ಬಾಕ್ಸಸ್ ತಂದು ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಅದನ್ನ ಸ್ಟ್ಯಾಂಡೈಸ್ ಮಾಡಿ ಲೇಬ್ಲಿಂಗ್ ಮಾಡಿ ಕೊಡ್ಲಿಕ್ಕೆ ಕೂಡ ಪ್ರೊವಿಷನ್ ಇದೆ. ಬಿಗ್ ಬಿಗ್ ಯೂನಿಟ್ಸ್ ಕೂಡ ಬಂದಿದೆ ಕರ್ನಾಟಕದಲ್ಲಿ, ಕುಶಾಲನಗರ ಕೂರ್ಗಲ್ಲಿ 4.95 crore ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿದೆ ಅವನು. ಈತನ ಎಲ್ಲರಿಗೂ ಕಾಂಟ್ರಾಕ್ಟ್ ಕೊಟ್ಟು ಜೇನು ಸಾಕಣೆ ಮಾಡ್ತಾನೆ, ಅಲ್ಲಿಂದ ಜೇನು ತಂದು ಪ್ರೊಸೆಸ್ ಮಾಡಿ ಸ್ಟ್ಯಾಂಡರ್ಡೈಸ್ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಬಾಟ್ಲಿಂಗ್ ಮಾಡಿ ಈಸ್ ಸೆಲಿಂಗ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ. ಇದಲ್ಲದೆ ರೇಷ್ಮೆ ಸಂಸ್ಕರಣಾ ಘಟಕಗಳು ಕೂಡ ಇದೆ. ರೇಷ್ಮೆ ಸಂಸ್ಕರಣೆ ಅಂದ್ರೆ ಇದು ಹುಳು ಸಾಕಕ್ಕೆ ಕೊಡೋಲ್ಲ, ಹುಳು ಸಾಕಾಗ್ಲಿ ಚಾಕಿ ಮಾಡ್ಲಿಕ್ಕಾಗ್ಲಿ ಕೊಡೋದಿಲ್ಲ. ಇದರಲ್ಲಿ ಒಮ್ಮೆ ಕಕೂನ್ ಬಂದ ನಂತರ ಕಕೂನಿಂದ ರೇಷ್ಮೆ ಎಳೆ ತೆಗೆದು ಅದನ್ನ ಟ್ವಿಸ್ಟಿಂಗ್ ಇದು ಮಾಡಿ ಯಾರನ್ನ ಮಾಡ್ತಾರಲ್ಲ, ಈ ಪ್ರೊಸೆಸ್ಗೆ ನೀವು ಗುಡೌನ್ ಮಾಡಬಹುದು. ಟ್ವಿಸ್ಟಿಂಗ್ ಇದಕ್ಕೆ ಏನ್ ಎಕ್ವಿಪ್ಮೆಂಟ್ ಏನ್ ಬೇಕು ಎಲ್ಲ ತಗೋಬಹುದು, ತಗೊಂಡ್ಬಿಟ್ಟು ಅದು ಅಂತವು ಕೂಡ ರಾಮನಗರ್ ಜಿಲ್ಲೆಯಲ್ಲಿ ಮಾತ್ರ ಬಂದಿದಾವೆ ಇದುವರೆಗೆ. ಒಂದು 2-3 ಬಿಗ್ ಯೂನಿಟ್, ಒಂದೊಂದು ಕೋಟಿ ಚಿಲ್ಲರೆ ಬಂದಿದೆ. ಇದಲ್ಲದೆ ಸಂಯೋಜಿತ ಸ್ಪಿರುಲಿನಾ ಉತ್ಪಾದನಾ ಮತ್ತು ಸಂಸ್ಕರಣಾ ಘಟಕಗಳು. ಸ್ಪಿರುಲಿನಾ ಅಂದ್ರೆ ಬ್ಲೂ ಗ್ರೀನ್ ಆಲ್ಗೆ ಆಯ್ತಲ್ಲ, ಇದು ಆಲ್ಗೆ ಇಟ್ಸ್ ವೆರಿ ರಿಚ್ ಇನ್ ಪ್ರೋಟೀನ್ ಅಂಡ್ ಅದು ವಾಟರ್ ಬಾಡಿಯಲ್ಲಿ ಬೆಳೀತಾರೆ. ಅದನ್ನ ತೆಗೆದು ಪ್ರೊಸೆಸ್ ಮಾಡಿ ಇದನ್ನ ಪ್ರೋಟೀನ್ ರಿಚ್ ಇದಾಗಿ ನಿಮ್ಮ ಇದಕ್ಕೆ ಕೊಡ್ತಾರೆ. ಎಲ್ಲಿಗೆ ಸರ್? ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್. ಸ್ಪಿರುಲಿನೆಕ್ಸ್ ಅಂತ ಬರುತ್ತೆ ನೋಡಿ, ಅಂಡ್ ಅದರಲ್ಲಿ ತುಂಬಾ ಇದಾಗಿದೆ. ಈಗಾಗಲೇ ಚಾಮರಾಜನಗರ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಆದ್ರೂ ಕೂಡ ಅಲ್ಲಿ ಬಂದಿದೆ. ಇದಲ್ಲದೆ ಈ ಯೋಜನೆ ಅಡಿ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು, ಶೆಡ್ಯೂಲ್ಡ್ ಸಹಕಾರಿ ಬ್ಯಾಂಕ್ಗಳು ಲೈಕ್ DCC ಬ್ಯಾಂಕ್, ಪ್ಯಾಕ್ಸ್, ಇವೆಲ್ಲ ಸಣ್ಣ ಹಣಕಾಸುಗಳು, ನವಜೀವನ್ ಫೈನಾನ್ಸ್ ಅವರೆಲ್ಲ ಇದ್ದಾರಲ್ಲ ಅವರು ಕೂಡ, ನಾಬ್ ಕಿಸಾನ್ ಅಂತ ಒಬ್ರು ಪ್ರೈವೇಟ್ ಇದು, ಮತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ನಾವು ಒಂದೇ ಗ್ರಾಮೀಣ ಬ್ಯಾಂಕ್ ಆಗಿದೆ. ಮೊದಲು ಕರ್ನಾಟಕ KVGB ಕಾವೇರಿ ಗ್ರಾಮೀಣ ಬ್ಯಾಂಕ್ ಎಲ್ಲ ಇತ್ತು, ಅದೆಲ್ಲ ಮರ್ಜ್ ಆಗಿ ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ. ಗ್ರಾಮೀಣ ಬ್ಯಾಂಕ್ನವರು ಕೂಡ ಇದರಲ್ಲಿ ಫಂಡಿಂಗ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನೀವು ಅರ್ಜಿ ಹಾಕೋ ವಿಧಾನ ಏನಂದ್ರೆ, ನಮ್ದು ವೆಬ್ಸೈಟ್ ಇದೆ, ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ agriinfra.dac.gov.in. ಅದಕ್ಕೆ ಲಾಗಿನ್ ಆದ್ರೆ ಅಲ್ಲಿ ಬೆನಿಫಿಷರಿ ಕಾಲಮ್ ಅಂತ ಇದೆ. ಬೆನಿಫಿಷರಿ ಕಾಲಮ್ಗೆ ಹೋದ್ರೆ ನೀವು ಹೇಗೆ ರಿಜಿಸ್ಟರ್ ಮಾಡಬೇಕು ಅಂತ ಇದೆ. ಆ ರಿಜಿಸ್ಟರ್ ಮಾಡೋ ಟೈಮಲ್ಲಿ ನೀವು ಆಧಾರ್ ನಂಬರ್ ಕೊಡಬೇಕು, ನಿಮ್ಮ ಟೆಲಿಫೋನ್ ನಂಬರ್ ಕೊಡಬೇಕು, ನಿಮ್ಮ ನೇಮು ಎಲ್ಲ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ, OTP ಬರುತ್ತೆ, ಆ OTP ಹಾಕಿದ್ರೆ ಓಪನ್ ಆಗುತ್ತೆ. ಆಮೇಲೆ ಅದರಲ್ಲೇ ವಿಡಿಯೋ ಕೂಡ ಇದೆ ನಿಮಗೆ ಹೇಗೆ ಅಪ್ಲೈ ಮಾಡಬೇಕು. ಆಮೇಲೆ ರಿಸೋರ್ಸಸ್ಗೆ ಹೋದ್ರೆ ಅಲ್ಲಿ DRP ಫಾರ್ಮೆಟ್ ಅಂತ ಇದೆ, ಅದರಲ್ಲಿ ಅಪ್ಲಿಕೇಶನ್ ಸಿಗುತ್ತೆ, ಅದು PDF ಫಾರ್ಮೆಟ್ ಇರುತ್ತೆ. ಆ PDF ಫಾರ್ಮೆಟ್ ನ ನೀವು ವರ್ಡ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಿಕೊಂಡು ಟೈಪ್ ರೈಟ್ ಅಲ್ಲಿ ಅದನ್ನ ಎಲ್ಲ ಮಾಹಿತಿ ಕೊಡಬಹುದು. ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ತಯಾರಿಸಿ ಅದನ್ನ ಲಗತ್ತಿಸಿ ಸಬ್ಮಿಟ್ ಮಾಡ್ತೀವಿ. ಓಹೋ, ಇಷ್ಟೆಲ್ಲ ಇಷ್ಟೆಲ್ಲ ಈ ಸಣ್ಣ ಪ್ರಮಾಣದ ಒಂದು ಪ್ರೊಸೆಸ್ ಇದೆ, ಅದನ್ನ ನೀವು ಮಾಡಿಕೊಂಡ್ರೆ ನೀವು ಕೂಡ ಅಲ್ಲಿ ನೀವು ಅರ್ಹರಾಗ್ತೀರಿ, ನೀವು ಅರ್ಜಿ ಹಾಕಬಹುದು. ಹೌದು ಸರ್. ಮತ್ತೆ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ? ಇದು ಸೆಂಟ್ರಲ್ ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಅಂತ ಇದೆ ದೆಹಲಿಯಲ್ಲಿ. ಎಷ್ಟು ದಿನ ತಗೊಳ್ತಾರೆ? ನ್ಯೂ ಡೆಲ್ಲಿಯಲ್ಲಿ. ಅಲ್ಲಿ ನಾರ್ಮಲಿ 3 ಡೇಸ್ ತಗೊಳ್ತಾರೆ. 3 ಡೇಸ್ ಒಳಗೆ ನಿಮ್ಮ ಪ್ರಾಜೆಕ್ಟ್ ನ ಏನಾದ್ರೂ ಕ್ವೇರಿ ಇದ್ರೆ ಕ್ವೇರಿ ಹಾಕಿ ಹಿಂದಕ್ಕೆ ಕಳಿಸ್ತಾರೆ, ಇಲ್ಲದೆ ಇದ್ರೆ ಅವರು ವೆರಿಫೈ ಮಾಡಿ ಕನ್ಸರ್ನ್ ಬ್ಯಾಂಕಿಗೆ ಆನ್ಲೈನ್ ಪುಷ್ ಮಾಡ್ತಾರೆ. ಬ್ಯಾಂಕ್ನವರು ಆಗ ನಿಮ್ಮನ್ನು ಸಂಪರ್ಕಿಸಿ ಎಲ್ಲ ದಾಖಲೆಗಳನ್ನು ತಗೊಂಡು ಲೋನ್ ಅನ್ನ ಸ್ಯಾಂಕ್ಷನ್ ಮಾಡೇ ಕೊಡ್ತಾರೆ. ಮತ್ತೆ ನೀವು ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಮತ್ತೆ ಯಾವ್ದಾದ್ರು ಅಧಿಕಾರಿಗಳನ್ನ ಭೇಟಿ ಮಾಡೋ ಅವಶ್ಯಕತೆ ಇರುತ್ತಾ? ಯಾವ್ದು ಇಲ್ಲ. ಓಕೆ, ಯಾವ್ದು ಇಲ್ಲ. ಆಯ್ತು ಡಾಕ್ಟರ್ HL ಗೋವರ್ಧನ್ ಅವರೇ, ಪ್ರಸ್ತುತ ನಮ್ಮ ರೈತರಿಗೆ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಕುರಿತು ಸಂಕ್ಷಿಪ್ತವಾಗಿ ತುಂಬಾ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ, ಇಲ್ಲಿಯ ತನಕ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಈ ಕುರಿತಂತೆ ರಾಜ್ಯ ಸರ್ಕಾರದ ಕೃಷಿ ಆರ್ಥಿಕ ಸಲಹೆಗಾರರಾಗಿರುವ HL ಗೋವರ್ಧನ್ ಅವರೊಂದಿಗೆ ತಿಮ್ಮಪ್ಪ HGowda ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಪ್ರಧಾನಮಂತ್ರಿ ಕೃಷಿ ಭಾಗ್ಯ ಯೋಜನೆ ಈ ಕುರಿತಂತೆ ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾಗಿರುವ ರೂಪಾ AN ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ HGowda. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವತ್ತು ನಾವು ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಕೃಷಿ ಭಾಗ್ಯ ಯೋಜನೆ ಅಂದ್ರೇನು, ಕೃಷಿ ಭಾಗ್ಯ ಯೋಜನೆಯ ಉದ್ದೇಶ ಏನು, ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಯಾವ ರೀತಿ ಜಾರಿಗೆ ತರ್ತಾ ಇದೆ ಅಥವಾ ಈಗಾಗಲೇ ತಂದಾಗಿದೆ, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ AN ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಹೇಳಿ ಮೇಡಮ್, ಈಗ ಈ ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಏನು, ಏನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿಗೊಳಿಸಿರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಅಂತಂದ್ರೆ, ತಮಗೆಲ್ಲರೂ ಗೊತ್ತಿರೋ ತರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 68 ಭಾಗದಷ್ಟು ನಾವು ಮಳೆಯಾಶ್ರಿತ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರದೇಶಗಳಲ್ಲಿ ರೈತರಿಗೆ ಮುಖ್ಯವಾಗಿ ತೊಂದರೆ ಅನುಭವಿಸ್ತಾ ಇರತಕ್ಕಂಥದ್ದು ಅಂತಂದ್ರೆ ಮಳೆ ಅಭಾವವನ್ನು ಮುಖ್ಯವಾಗಿ ಅವರು ಅನುಭವಿಸ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಯಾವಾಗ ಮಳೆ ಬರುತ್ತೆ ಅಂತ ಒಂದು ಸಮಯಗಳಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಅದರಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಬೆಳೆಗಳಿಗೆ ಒದಗಿಸ್ಕೊಡೋ ಅಂತ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗಿದೆ ಸರ್. ಅಂದ್ರೆ ಈಗ ಮುಖ್ಯವಾಗಿ ಇದು ಈ ಯೋಜನೆ ನೀರಿಗೆ ಸಂಬಂಧಪಟ್ಟಿದ್ದು. ಹೌದು, ನೀರಿನ ಸಂರಕ್ಷಣೆ ಆಗಬೇಕು ಮತ್ತೆ ರೈತರಿಗೆ ನಿರಂತರ ನೀರು ಸಿಗ್ಲಿ ಅಂತ. ರಾಜ್ಯದಲ್ಲಿ ನಾವು ಏನು ಮಳೆ ಬಂದಿರತಕ್ಕಂಥ ಸಮಯದಲ್ಲಿ ಈ ಒಂದು ಮಳೆಯನ್ನು ಸಮರ್ಪಕವಾಗಿ ನಾವು ಸಂಗ್ರಹಣೆ ಮಾಡಿಕೊಂಡು ಅದರಿಂದ ಉಪಯುಕ್ತವಾಗಿ ನಾವು ಬಳಕೆ ಮಾಡಿಕೊಳ್ಳೋ ಒಂದು ಉದ್ದೇಶದಿಂದ ಮತ್ತೆ ಈ ಮಳೆ ನೀರಿನಿಂದ ನಾವು ಏನು ಬೆಳೆಗಳ ಒಂದು ಅಭಾವ ಸಮಯದಲ್ಲಿ ಅಂದ್ರೆ ರಕ್ಷಣಾತ್ಮಕ ನೀರಾವರಿನ ಒದಗಿಸ್ಕೊಟ್ಟು ಉತ್ಪಾದಕತೆಯನ್ನು ಜಾಸ್ತಿ ಮಾಡತಕ್ಕಂಥದ್ದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶದೊಂದಿಗೆ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ ಸರ್. ಎಲ್ಲ ಜಿಲ್ಲೆದಲ್ಲೂ ಇದು ಜಾರಿಗಿದೆ? ಹೌದು, ಇದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಾರಿಯಲ್ಲಿದೆ. ಅಂದ್ರೆ ಈಗ ಮಳೆ ಕೆಲವೊಂದು ಪ್ರದೇಶದಲ್ಲಿ ಅಥವಾ ಕೆಲವೊಂದು ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಿಂಗಳಲ್ಲಿ ಬೀಳುತ್ತೆ, ಆವಾಗ ಹೇಗೆ ಮಾಡ್ತಾರೆ ಅವರು? ಈಗ